ಡಿಎಂ ರೋಹಿಣಿಯವರ ಆತ್ಮಕಥಾನಕ ಧಾರಾವಾಹಿ ದೀಪದಡಿಯ ಕತ್ತಲೆ ಅಧ್ಯಾಯ 21 ಬದುಕು ಜಟಕಾಬಂಡಿ. ಕಹಿಯ ನುಂಡವನಿಗೆ ಸಿಹಿಯ ಮಹತ್ವ ಗೊತ್ತಿದೆ, ಕತ್ತಲೆಯಲ್ಲಿದ್ದವನಿಗೆ ಬೆಳಕಿನ ಮಹತ್ವ ತಿಳಿದಿದೆ. ಕಪ್ಪು ಇರುವುದರಿಂದಲೇ ಬಿಳುಪಿಗೆ ಗೌರವವಿದೆ. ಬದುಕಿನಲ್ಲಿ ಇವೆರಡನ್ನೂ ಚೆನ್ನಾಗಿ ಬಲ್ಲವನು ಸಮದರ್ಶಿಯಾಗಿರುತ್ತಾನೆ ಅಲ್ಲವೇ? ನನ್ನ ತಮ್ಮ ಪದವಿ ಕೊನೆಯ ವರ್ಷದಲ್ಲಿರುವಾಗಲೇ ಆರೋಗ್ಯ ಕೆಟ್ಟಿತು ಎಂದು ಹೇಳಿದನಲ್ಲ. ತಲೆ ತಿರುಗುತ್ತದೆ ಎಂದು ಅವನು ಹೇಳುತ್ತಿದ್ದಾಗ ನಾವು ಅದು ಪಿತ್ತಪ್ರಕೋಪವೆಂದೇ ತಿಳಿದಿದ್ದೆವು. ಯಾಕೆಂದರೆ ಅವನು ನಿದ್ದೆಗೆಟ್ಟು ಅಂಕ ಆಯನಗಳಿಗೆ ಗೆಳೆಯರ ಜೊತೆಗೆ ಹೋದರೆ ಮಧ್ಯರಾತ್ರಿಯೋ ಬೆಳಗಿನ ಜಾವವೋ ಬರುತ್ತಿದ್ದ. ಇನ್ನು ಸಂಬಂಧಿಕರ ಮನೆಯಲ್ಲಿ ಮದುವೆ, ನಿಶ್ಚಿತಾರ್ಥ, ಸೀಮಂತ, ಬೊಜ್ಜ ಮುಂತಾದ ಯಾವುದೇ ಕಾರ್ಯಕ್ರಮಗಳಿರಲಿ, ಅಲ್ಲಿ ಅಡುಗೆ ಕೆಲಸಕ್ಕೆ ಸಲಕರಣೆ ಪೂರೈಸುವಲ್ಲಿಂದ ತೊಡಗಿ ಮದುವಿನ ಪಾತ್ರೆ ತೊಳೆದು ಮರಳಿಸುವವರೆಗೂ ಅವನದೇ ಮೇಲ್ವಿಚಾರಣೆ ಇರುತ್ತಿತ್ತು. ನಿದ್ದೆಗೆಟ್ಟು ಮಾಡುವ ಈ ಸಮಾಜ ಸೇವೆಯಿಂದಾಗಿಯೇ ಹೀಗೆ ತಲೆ ತಿರುಗುತ್ತದೆಂದು ನಾವು ಮೊದಮೊದಲು ಊಹಿಸಿದ್ದೆವು. ಇಎಸ್ಐಯ ಡಾಕ್ಟರ್ ಹುಸೇನ್ ಕುಂಜಿಯವರು ಡಾಕ್ಟರ್ ಭಾಷಾ ಎಂಬವರಿಗೆ ಚೀಟಿ ಕೊಟ್ಟು ಪರೀಕ್ಷೆ ಮಾಡಿಸಿದಾಗ ಇದು ಬರಿಯ ಪಿತ್ತ ಪ್ರಕೋಪದ ತಲೆ ತಿರುಗುವ ಕಾಯಿಲೆಯಲ್ಲ, ಎಪಿಲೆಪ್ಸಿಯ ಒಂದು ರೂಪವೆಂದು ತಿಳಿದಾಗ ಆಕಾಶವೇ ಕಳಚಿ ಬಿದ್ದಂತಾಯಿತು. ನನ್ನ ಪ್ರಪಂಚವೇ ತಲೆ ಕೆಳಗಾದಂತಾಯಿತು. ಡಾಕ್ಟರ್ ಕೆ ಆರ್ ಶೆಟ್ಟಿಯವರನ್ನು ಕನ್ಸಲ್ಟ್ ಮಾಡಿದ ಮೇಲೆ ಈ ಕಾಯಿಲೆಯ ಹಿನ್ನೆಲೆ ಮತ್ತು ಶುಶ್ರೂಷೆಗಳ ಬಗ್ಗೆ ನನ್ನನ್ನು ಕರೆಸಿ ಕೂರಿಸಿ ಡಾಕ್ಟರ್ ವಿವರಿಸಿದರು. ಅವನಿಗೆ ಕೆಲವು ಮುನ್ನೆಚ್ಚರಿಕೆಗಳನ್ನು ತಿಳಿಸಿದರು. ಔಷಧಿಯನ್ನು ತಪ್ಪದೇ ಸೇವಿಸುವ ಕರ್ತವ್ಯವನ್ನು ಪಾಲಿಸಲು ಹೇಳಿದರು. ತಾನು ನಡೆದದ್ದೇ ದಾರಿ ಎಂಬಂತೆ ಬಾಲ್ಯದಿಂದಲೂ ವರ್ತಿಸುತ್ತಿದ್ದ ತಮ್ಮನನ್ನು ಈ ಕಾಯಿಲೆಯ ನೆಪದಿಂದಲಾದರೂ ನಮ್ಮ ಮಾತಿನಂತೆ ನಡೆದಾನು ಎಂಬ ನಿರೀಕ್ಷೆ ಸುಳ್ಳಾಯಿತು. ತನಗೊಂದು ಕಾಯಿಲೆ ಇದೆಯೆಂದೇ ನೆನಪಿಲ್ಲದ ಅವನನ್ನು ನಿಯಂತ್ರಿಸುವುದಕ್ಕಾಗಿ ನಾನು ಮತ್ತು ಅಮ್ಮ ವಹಿಸಿದ ಕಾಳಜಿಯಿಂದಾಗಿ ಬಯಸಿಕೊಂಡದ್ದೇ ಹೆಚ್ಚು. ಅದೇ ಸಮಯದಲ್ಲಿ ಅವನಿಗೆ ವಿಲೇಜ್ ಅಕೌಂಟೆಂಟ್ ಆಗಿ ಪಡುಬಿದ್ರಿಯ ಪಾದೆಬೆಟ್ಟು ಗ್ರಾಮದಲ್ಲಿ ಉದ್ಯೋಗ ಲಭಿಸಿತು. ಜೀವನ ಕತ್ತಲೆ ಬೆಳಕಿನಾಟ ಎನ್ನುವುದೇ ಇದಕ್ಕೆ ಅಲ್ವೇ? ಅವನ ಭವಿಷ್ಯಕ್ಕೊಂದು ಭದ್ರತೆ ಲಭಿಸಿತಲ್ಲ ಎಂಬ ಸಂತೋಷದಿಂದ ಮೈಮರೆಯುವಂತಾಯಿತು. ಇದು ಕೂಡ ನನ್ನ ಜೀವನದಲ್ಲಿ ನಡೆದ ಪವಾಡವೆಂದೇ ತಿಳಿದಿದ್ದೇನೆ. ಕೆಲಸಕ್ಕೆ ಸೇರಿ 7-8 ತಿಂಗಳಾಗಿರಬಹುದು. ಒಂದು ದಿನ ಸಂಜೆ ಎಂದಿನಂತೆ ಅಮ್ಮ ಮಗನ ಬರವಿಗಾಗಿ ಮನೆಯ ಮೆಟ್ಟಲಲ್ಲಿ ಕುಳಿತು ಕಾಯುತ್ತಿದ್ದರು. ಅಂದು ಕರೆಂಟ್ ಹೋಗಿತ್ತು. ಸಾಮಾನ್ಯವಾಗಿ 7 ಗಂಟೆಗೆಲ್ಲ ಮನೆಗೆ ಬಂದು ಬಳಿಕ ಅವನ ಇತರ ಕೆಲಸಗಳಿಗೆ ಗೆಳೆಯರ ಮನೆಗೆ ಹೋಗುವುದೋ, ಪದವು ಯುವಕ ಸಂಘದಲ್ಲಿ ಗೆಳೆಯರ ಕೂಟದಲ್ಲಿ ಬೆರೆಯುವುದೋ, ಅಥವಾ ಗೆಳೆಯರೇ ನಮ್ಮ ಮನೆಗೆ ಬಂದು ಪಟ್ಟಾಂಗ ಹೊಡೆಯುವುದೋ ನಿತ್ಯ ವರ್ತಮಾನವಾಗಿತ್ತು. ಅಂದು 8:00 ಕಳೆಯಿತು. ತಮ್ಮನ ಪತ್ತೆ ಇಲ್ಲ. ಒಮ್ಮೆ ಗಡಿಯಾರವನ್ನು ನೋಡುವುದು, ಇನ್ನೊಮ್ಮೆ ರಸ್ತೆಗೆ ಇಣುಕುವುದು, ಹೀಗೆ ಅಮ್ಮ ಕಾತರದಿಂದ ಚಡಪಡಿಸುತ್ತಿದ್ದರು. ಸುಮಾರು 8:30 ಹೊತ್ತಿಗೆ ಗೇಟು ತೆರೆದ ಸದ್ದಾಯಿತು. ರೋಹಿತಾಶ್ವನ ಮನೆ ಇದೆಯೇನು ಎಂದು ಗಂಡು ಧ್ವನಿಯೊಂದು ಕತ್ತಲೆಯಲ್ಲಿ ಗೇಟಿನ ಬಳಿ ನಿಂತು ಕೇಳಿದಾಗ ನಮ್ಮ ಮನೆಯ ಮಾಲೀಕರಾದ ಕಲ್ಯಾಣಿಯಕ್ಕ ಬೊಗಳುವ ನಾಯಿಯನ್ನು ಸುಮ್ಮನಾಗಿರಿಸಲು ಅದನ್ನು ಗೂಡಿನೊಳಗೆ ತಳ್ಳಿದರು. ಕತ್ತಲೆಯಲ್ಲಿ ಮುಖ ಕಾಣುತ್ತಿರಲಿಲ್ಲವಾದ್ದರಿಂದ ಅಮ್ಮನೂ ಕಲ್ಯಾಣಿಯಕ್ಕನೂ ಗೇಟಿನ ಬಳಿ ನಿಂತವರ ಬಳಿಗೆ ಹೋಗಿ ವಿಚಾರಿಸಿದಾಗ ರೋಹಿತನ ಹತ್ರ ಸ್ವಲ್ಪ ಮಾತಾಡಲಿಕ್ಕಿತ್ತು ಎಂದರು. ಅಮ್ಮ ಅವರನ್ನು ಮನೆಗೆ ಬನ್ನಿ, ರೋಹಿತ ಈಗ ಬರುತ್ತಾನೆ ಎಂದಾಗ ಇಬ್ಬರು ಗಂಡಸರು ನಮ್ಮ ಮನೆಯೊಳಗೆ ಬಂದು ಕೂತರು. ಇಬ್ಬರು ಗಂಡಸರು ನಮಗೆ ಅಪರಿಚಿತರು, ಮನೆ ಹುಡುಕಿಕೊಂಡು ಬಂದಿದ್ದರು. ಇದು ರೋಹಿತನ ಬ್ಯಾಗ್ ಅಲ್ಲವಾ ಎಂದು ಕೈಯಲ್ಲಿದ್ದ ಬ್ಯಾಗನ್ನು ತೋರಿಸಿದರು. ನಾನು ಹೌದು ಎಂದೆ. ಬ್ಯಾಗಿನ ಹೊರಗೆ ಅವನ ವಿಳಾಸ ಬರೆದ ಚೀಟಿಯಿಂದಾಗಿ ಈ ಅಪರಿಚಿತ ಗಂಡಸರ ಮೂಲಕ ಅದು ಕ್ಷೇಮವಾಗಿ ಮನೆಗೆ ತಲುಪಿತ್ತು. ಬ್ಯಾಗ್ ಬಂದಿದೆ, ಬ್ಯಾಗಿನ ಯಜಮಾನ ಇಲ್ಲ ಎಂದಾಗುವಾಗ ನಮಗೆ ಗಾಬರಿ ಶುರುವಾಯಿತು. ನಿಮಗೆ ಬ್ಯಾಗ್ ಎಲ್ಲಿ ಸಿಕ್ಕಿತ್ತು ಎಂದು ಕೇಳಿದೆ. ಅವರು ಹೇಳಿದ ಸಂಗತಿ ಕೇಳಿ ಅಮ್ಮ ಮತ್ತು ನಾನು ನಿಂತ ನೆಲವೇ ನಡುಗುವಂತೆ ಭಾಸವಾಯಿತು. ಉಡುಪಿ ಎಕ್ಸ್ಪ್ರೆಸ್ ಬಸ್ಸಿನ ಹಿಂದೆ ಬೈಕಿನಲ್ಲಿ ಬರುತ್ತಿದ್ದ ಈ ಗಂಡಸರಿಗೆ ಮುಲ್ಕಿಯ ಸಮೀಪದಲ್ಲಿ ಒಂದು ಬ್ಯಾಗ್ ಹೊರಗೆ ರಸ್ತೆಗೆ ಬಿದ್ದದ್ದು ಗೋಚರಿಸಿತು. ಬೈಕ್ ನಿಲ್ಲಿಸಿ ಬ್ಯಾಗನ್ನು ಎತ್ತಿಕೊಂಡರು. ವಿಳಾಸ ನೋಡಿದರು, ಒಳಗೆ ಸರ್ಕಾರಿ ನಕ್ಷೆಗಳು, ದಾಖಲೆಗಳು, ನೋಟಿಸುಗಳು, ಆದೇಶಗಳು, ಬಿಗದ ಕೈ ಗೊಂಚಲುಗಳು ಇರುವುದನ್ನು ಗಮನಿಸಿದಾಗ ಈ ಬ್ಯಾಗಿನ ಒಡೆಯ ಸರಕಾರಿ ನೌಕರನಾಗಿರಬೇಕೆಂದು ಖಾತ್ರಿಯಾಯಿತು. ಬಸ್ಸನ್ನು ಹಿಂಬಾಲಿಸಿ ಹೋಗುವುದಕ್ಕಿಂತ ನೇರ ಈ ಬ್ಯಾಗಿನ ಒಡೆಯನ ಮನೆಗೆ ಹೋಗುವುದೆಂದು ನಿರ್ಧರಿಸಿ ಸೀದಾ ಮನೆಗೆ ಬಂದರು. ಈಗಿನಂತೆ ಸಂಪರ್ಕ ಸಾಧನಗಳಿಲ್ಲದ ಆ ಕಾಲದಲ್ಲಿ ನಮ್ಮ ಅವಸ್ಥೆಯನ್ನು ಏನೆಂದು ವರ್ಣಿಸುವುದು? ಹೊತ್ತಿಗೆ ಸರಿಯಾಗಿ ಮಗ ಬರಲಿಲ್ಲ, ಅವನ ಬ್ಯಾಗು ಮಾತ್ರ ಬಂದಿದೆ ಎಂದು ತಿಳಿದ ಅಮ್ಮನ ಕಣ್ಣುಗಳು ತುಂಬಿ ಬರುತ್ತಿದ್ದವು. ಕಲ್ಯಾಣಿ ಅಕ್ಕ ಸಾಂತ್ವನಗೊಳಿಸುತ್ತಿದ್ದರು. ನಾನು ಮಾತೇ ಬಾರದೆ ಮೂಕಳಾಗಿದ್ದೆ. ಎಂತಹ ಆಪತ್ತುಗಳನ್ನು ಎದುರಿಸಲು ಸಿದ್ಧವಾಗುವಂತೆ ಮನಸ್ಸನ್ನು ಗಟ್ಟಿಗೊಳಿಸಿದೆ. ಒಂದು ಅರ್ಧ ಗಂಟೆ ಕಳೆಯುವಷ್ಟರಲ್ಲಿ ಗೇಟು ಸದ್ದಾಯಿತು. ತಮ್ಮ ದಾಪುಗಾಲು ಹಾಕುತ್ತಾ ಬಂದು ಮನೆ ಮುಟ್ಟುವುದು, ಕರೆಂಟ್ ಬರುವುದು ಸರಿಯಾಯಿತು. ಇದೂ ನನ್ನ ದೃಷ್ಟಿಯಲ್ಲಿ ಪವಾಡವೇ ಆಗಿತ್ತು. ನಿಜವಾಗಿ ನಡೆದದ್ದೇನೆಂದರೆ ಹಿಂಬದಿಯ ಸೈಡ್ ಸೀಟ್ನಲ್ಲಿ ಕೂತ ತಮ್ಮನಿಗೆ ತಲೆ ತಿರುಗಿತು. ತನ್ನ ಬ್ಯಾಗ್ ಜಾರಿ ಕೆಳಗೆ ಬಿದ್ದದ್ದು ಗೊತ್ತೇ ಆಗಲಿಲ್ಲ. ಆ ಕಾಯಿಲೆ ಅವನನ್ನು ಅಟ್ಯಾಕ್ ಮಾಡಿದರೆ ಒಂದು 10 ನಿಮಿಷದವರೆಗೆ ಅವನಿಗೆ ತಾನು ಎಲ್ಲಿದ್ದೇನೆ, ಏನು ಮಾಡುತ್ತೇನೆ ಎಂಬುದೊಂದು ಗೊತ್ತಾಗುತ್ತಿರಲಿಲ್ಲ. ಅವನ ಕಣ್ಣು ತೆರೆದೇ ಇದ್ದರೂ ಕಾಣಿಸುವುದಿಲ್ಲ, ಕಿವಿ ಕೇಳಿಸುವುದಿಲ್ಲ. ಇದು ಒಂದು ರೀತಿಯ ವಿಸ್ಮೃತಿ. 10-15 ನಿಮಿಷ ಕಳೆದ ಬಳಿಕ ಮೊದಲಿನ ಸ್ಥಿತಿಗೆ ಬರುತ್ತಿದ್ದ. ಆ ಅಟ್ಯಾಕ್ ಆದ ಕ್ಷಣದಲ್ಲಿ ಅವನನ್ನು ಹೊಡೆದರೂ ದೂಡಿದರೂ ಬೈದರೂ ಅವನಿಗೆ ಗೊತ್ತಾಗುತ್ತಿರಲಿಲ್ಲ. ಇಂತಹ ವಿಚಿತ್ರ ರೀತಿಯ ಕಾಯಿಲೆ ಇದು. ಮನೆಗೆ ಬಂದ ಈ ಅಪರಿಚಿತ ಗಂಡಸರಲ್ಲಿ ಅವನ ಕಾಯಿಲೆಯ ವಿಷಯ ಹೇಳಲಿಲ್ಲ. ನಿದ್ದೆ ಬಂತು, ಕೈಜಾರಿತು ಎಂದ. ಆದರೆ ಈ ಬ್ಯಾಗನ್ನು ಕಳಕೊಳ್ಳುತ್ತಿದ್ದರೆ ತಮ್ಮ ತನ್ನ ಕೆಲಸವನ್ನು ಕಳಕೊಳ್ಳುತ್ತಿದ್ದ. ಯಾರಾದರೂ ಅನಕ್ಷರಸ್ಥರಿಗೆ, ದಾರಿಹೋಕರಿಗೆ ಈ ಬ್ಯಾಗು ಸಿಗುತ್ತಿದ್ದರೆ ಅದರ ಹಣವನ್ನು ತೆಗೆದುಕೊಂಡು ಒಳಗಿದ್ದ ಕಾಗದ ಪತ್ರಗಳನ್ನು ಬಿಸಾಡಿ ಹೋಗುತ್ತಿದ್ದರು. ಹೀಗಾಗದೆ ಈ ಅಪರಿಚಿತ ಗಂಡಸರು ಮನೆಯವರೆಗೆ ಹುಡುಕಿಕೊಂಡು ಬಂದು ಬ್ಯಾಗನ್ನು ಮರಳಿಸಿದ್ದು ನಮ್ಮ ಮಟ್ಟಿಗಂತೂ ಅವರು ಪ್ರತ್ಯಕ್ಷ ದೇವರಂತೆ ಕಂಡಿದ್ದರು. ಆ ಕಾಲದಲ್ಲೂ ಹೀಗೂ ಉಂಟೇ ಎಂದು ಆಶ್ಚರ್ಯದಿಂದ ಮೂಗಿನ ಮೇಲೆ ಬೆರಳಿಡುವಂತಹ ಈ ಪ್ರಸಂಗದಿಂದಾಗಿ ತಮ್ಮ ತನ್ನ ವೃತ್ತಿ ಜೀವನದುದ್ದಕ್ಕೂ ಪ್ರಾಮಾಣಿಕ ರೀತಿಯಲ್ಲಿ ಜನಸೇವೆ ಮಾಡುವ ಪ್ರತಿಜ್ಞೆ ಮಾಡಿದನು. ಆ ಅಪರಿಚಿತ ಗಂಡಸರ ವಿಳಾಸವನ್ನು ಪಡೆದುಕೊಂಡು ತಮ್ಮನ್ನು ವಾರದ ಬಳಿಕ ಅವರ ಮನೆಗೆ ಹೋಗಿ ಪ್ರೀತಿಯ ಉಡುಗೊರೆಗಳನ್ನು ನೀಡಿ ಕೃತಜ್ಞತೆಯನ್ನು ಅರ್ಪಿಸಿದ. ಇಂತಹ ಮಹನೀಯರು ಕಡಿಮೆ ಸಂಖ್ಯೆಯಲ್ಲಾದರೂ ಇರುವುದರಿಂದಲೇ ಈ ಭೂಮಿಯ ಮೇಲಿನ ನಮ್ಮ ಬದುಕು ಸಹ್ಯವಾಗಿದೆ ಅಲ್ಲವೇ? ತನ್ನ ವೃತ್ತಿಯ ಬಗ್ಗೆ ಪ್ರೀತಿಯು ಆತ್ಮವಿಶ್ವಾಸವು ಮೂಡಿದ ಬಳಿಕ ಅವನಿಗೆ ಸಮಸ್ಯೆ ಸವಾಲುಗಳನ್ನು ಎದುರಿಸುವ ಧೈರ್ಯವೂ ಹೆಚ್ಚಾಯಿತು. ಪಾದಬೆಟ್ಟಿನಲ್ಲಿರುವಾಗಲೇ ರಾಜಕೀಯ ಪ್ರೇರಿತರಾಗಿ ಕೆಲವರು ಅವನ ಬಗ್ಗೆ ತಳ್ಳಿ ಅರ್ಜಿ ಹಾಕಿ ಆರೋಪ ಹೊರಿಸಿದ್ದರು. ಅದ್ಯಾವುದಕ್ಕೂ ಬೆದರದೆ ಕಾನೂನಿಗೆ ಅನುಸಾರವಾಗಿ ಕೆಲಸ ಮಾಡಿದ ಹೆಮ್ಮೆ ಅವನದು. ಆದರೂ ಅವನನ್ನು ಕಂದಾಯ ಇಲಾಖೆ ದೂರದ ಕುಂದಾಪುರದ ತಲ್ಲೂರಿಗೆ ವರ್ಗಾವಣೆ ಮಾಡಿತು. ಈಗ ದಿನಾ ಮನೆಗೆ ಬರುವುದು ಅಸಾಧ್ಯವಾದ್ದರಿಂದ ಅಲ್ಲೇ ಮನೆ ಮಾಡಿದ. ಈ ಹೊತ್ತಿಗಾಗಲೇ ಅವನಿಗೆ ಮದುವೆ ಮಾಡಿಸಲು ನಾನು ಮುಂದಾದೆ. ಬಂಧುಗಳು ಪ್ರಯತ್ನಿಸಿದರು. ನಮಗೆ ಪರಿಚಿತ ಕುಟುಂಬದವರು, ಸಮೀಪದಲ್ಲೇ ವಾಸವಾಗಿರುವವರು ಆದ ಮನೆತನದ ಹುಡುಗಿ ಲಲಿತಾಳೊಂದಿಗೆ ತಮ್ಮನ ವಿವಾಹ ನಿಶ್ಚಯವಾಯಿತು. ತಮ್ಮನ ಕಾಯಿಲೆಯ ಬಗ್ಗೆ ಮೊದಲೇ ಅವಳಿಗೆ ಹೇಳಿ ಅವಳನ್ನು ಒಪ್ಪಿಸಲಾಗಿತ್ತು. ಆಕೆಯೂ ಅವಳ ಕುಟುಂಬದ ಹಿರಿಮಗಳು. ತಂದೆ ತೀರಿದ ಬಳಿಕ ತಂಗಿಯಂದಿರ ತಮ್ಮನ ಭವಿಷ್ಯವನ್ನು ರೂಪಿಸುವ ಹೊಣೆ ಅವಳ ಮೇಲಿತ್ತು. ನನ್ನಂತೆಯೇ ಜೀವನದಲ್ಲಿ ಕಷ್ಟ, ಹಿಂಸೆಗಳನ್ನು, ಅವಮಾನಗಳನ್ನು ಸಹಿಸುತ್ತಾ ಒಂದಿಷ್ಟು ಶಿಕ್ಷಣವನ್ನು ಪಡೆದು ಆಕೆ ಶಿಕ್ಷಕಿಯಾಗಿ ಕೆಲಸದಲ್ಲಿದ್ದಳು. ಕುಡುಕ ಅಣ್ಣನಿಂದಾಗಿ ಬಹಳಷ್ಟು ಹಿಂಸೆ ಅನುಭವಿಸಿದ ಅವಳ ಕುಟುಂಬಕ್ಕೆ ಇವಳೇ ಆಧಾರ ಸ್ತಂಭವಾಗಿದ್ದಳು. ನಾವು ಹೇಗೆ ಮದುವೆಗೆ ಸಾಲ ಪಡೆದೆವೋ ಹಾಗೆ ಅವಳೂ ಸಾಲ ಮಾಡಿ ಹಣ ಪಡೆದು ಮದುವೆಯಾದಳು. ತಾನು ಸೇರಿದ ಮನೆ ಮತ್ತು ತಾನು ಹುಟ್ಟಿದ ಮನೆ ಎರಡನ್ನೂ ಬೆಳಗಿಸುವ ಹೊಣೆ ಅವಳ ಮೇಲಿತ್ತು. ಎಲ್ಲ ಹೆಣ್ಣು ಮಕ್ಕಳು ತನ್ನ ಗಂಡನ ಬಗ್ಗೆ ಹಲವಾರು ಕನಸುಗಳನ್ನು ಕಟ್ಟಿಕೊಂಡಿರುತ್ತಾರೆ. ಹಾಗೆ ಬಣ್ಣ ಬಣ್ಣದ ಕನಸುಗಳನ್ನು ಕಟ್ಟಿಕೊಂಡು ನಮ್ಮ ಮನೆಗೆ ಸೊಸೆಯಾಗಿ ಪ್ರವೇಶಿಸಿದ ಆಕೆಗೆ ಒಂದು ವರ್ಷದೊಳಗೆ ಭ್ರಮ ನಿರಸನವಾಯಿತು. ಅವಳಿಗೆ ತಮ್ಮನ ಕಾಯಿಲೆಯ ಕಲ್ಪನೆ ಇರಲಿಲ್ಲ. ಡಾಕ್ಟರುಗಳನ್ನು ಭೇಟಿ ಮಾಡಿಸಿ ಗಂಡ ಹೆಂಡತಿ ಇಬ್ಬರಿಗೂ ಆಪ್ತ ಸಮಾಲೋಚನೆ ಮಾಡಿಸಿದ ಮೇಲೆ ಅವಳು ಗಂಡನನ್ನು ಒಪ್ಪಿಕೊಂಡಳು. ತಮ್ಮನ ಹಠಮಾರಿ ಗುಣಗಳಿಂದಾಗಿ ಕ್ರಮೇಣ ಘರ್ಷಣೆಗಳು ಉಂಟಾಗತೊಡಗಿದವು. ಗಂಡ ಹೆಂಡಿರಲ್ಲಿ ಘರ್ಷಣೆ ಇದ್ದರೇನೆ ಸಂಬಂಧ ಗಟ್ಟಿಗೊಳ್ಳುತ್ತದೆ ಎಂಬುದು ಎಲ್ಲರೂ ಬಲ್ಲ ಸತ್ಯ. ಜಗಳವನ್ನೇ ಮಾಡದ ಪತಿ ಪತ್ನಿ ಲೋಕದಲ್ಲಿರಲು ಸಾಧ್ಯವಿಲ್ಲವಲ್ಲವೇ? ಮದುವೆ ಎಂಬುದು ಗಂಡು ಹೆಣ್ಣುಗಳ ಕೊರಳಿಗೆ ಜೀರು ಕುಣಿಕೆ ಹಾಕಿ ಕಟ್ಟಿದ ಹಗ್ಗದಂತೆ. ಯಾರು ಜಗ್ಗಿದರೂ ಇಬ್ಬರೂ ನೋವು ಅನುಭವಿಸುತ್ತಾರೆ ಮತ್ತು ಅದರಿಂದ ಬಿಡಿಸಿಕೊಂಡು ಓಡಿ ಹೋಗಲು ಸಾಧ್ಯವಿಲ್ಲ. ಹಾಗಾಗಿ ಪರಸ್ಪರರು ನೋವು ಅನುಭವಿಸುತ್ತಾ ಆ ನೋವಿನಲ್ಲೇ ಸುಖವಿದೆ ಎಂದು ಭಾವಿಸುತ್ತಾ ಬಾಳುವುದೇ ಮದುವೆ ಎಂಬ ವ್ಯವಸ್ಥೆ ಹೂಡಿದ ತಂತ್ರ. ಇಬ್ಬರು ಗಂಡು ಮಕ್ಕಳಾದ ಮೇಲಂತೂ ಆ ಮಕ್ಕಳಿಗಾಗಿ ಗಂಡ ಹೆಂಡಿರಿಬ್ಬರೂ ತಮ್ಮ ಅಹಂಗಳ ಕೋಟೆಯನ್ನು ಕೆಡವಲೇಬೇಕಾಯಿತು. ಹೀಗೆ ನಮ್ಮ ಬದುಕಿನ ಬಂಡಿಯ ಚಕ್ರ ಒಮ್ಮೊಮ್ಮೆ ಕಿರುಗುಟ್ಟಿದರೂ ಆಗಾಗ ಪ್ರೀತಿಯ ಕೀಲೆಣ್ಣೆ ಸುರಿಯುತ್ತಾ ನಿಧಾನವಾಗಿ ಮುಂದೆ ಸಾಗುತ್ತಿತ್ತು. ಬಿ ಎಂ ರೋಹಿಣಿಯವರ ಆತ್ಮಕಥಾನಕ ಧಾರಾವಾಹಿ ದೀಪದಡಿಯ ಕತ್ತಲೆ ಅಧ್ಯಾಯ 21 ಮುಗಿಯಿತು, ಮುಂದುವರಿಯಲಿದೆ.